ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಮೊಳಕಾಲ್ಮೂರು ತಾಲೂಕು ಪೂಜಾರಟ್ಟಿಯ ರೈತ ಮಹಿಳೆ ಶ್ರೀಮತಿ ರೂಪಾ ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದರೆ. ರೂಪಾ ಅವರೇ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಗೆ ಸ್ವಾಗತ. ರೂಪಾ ಅವರೇ, ಏನು ವಿದ್ಯಾಭ್ಯಾಸ ಮಾಡಿದ್ರೆ ನೀವು? ನಮ್ದು ಪಿ ಯು ಸಿ ಮೇಲೆ ನರ್ಸಿಂಗ್ ಆಗಿದೆ ಸರ್, ಅದ್ರ ಜೊತೆಗೆ ವ್ಯವಸಾಯನೂ ಮಾಡ್ತಾರೆ. ಪಿ ಯು ಸಿ ನಂತರ ನರ್ಸಿಂಗ್ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು ನಿಮಗೆ? ನನಗೆ ಅದೊಂದು ಇಂಟ್ರೆಸ್ಟ್ ಇತ್ತು ಸರ್, ಏನಾದ್ರೂ ಮಾಡ್ಬೇಕಂತ ಹೇಳ್ಬಿಟ್ಟು. ನಮ್ಮ ಅಪ್ಪಾಜಿ ಅವರು ಇದೇ ತರ ಊರಲ್ಲಿ ಏನು ಯಾರು ಜಾಸ್ತಿ ಎಜುಕೇಶನ್ ಇರ್ಲಿಲ್ಲ, ಹಂಗಾಗಿ ಏನಾದ್ರು ಮಾಡಿಸ್ಬೇಕು ಅಂತ ಹೇಳಿದ್ರು. ನನಗೆ ಇಂಟ್ರೆಸ್ಟ್ ಇರೋದ್ರಿಂದ ಚೆನ್ನಾಗಿ ಓದ್ತಾ ಇದ್ದೆ, ಅದಕ್ಕಾಗಿ ನರ್ಸಿಂಗ್ ಮಾಡಿಸಿದೆ. ನರ್ಸಿಂಗ್ ಮಾಡಿದ್ರೆ ನರ್ಸಿಂಗ್ ಮಾಡಿದ ನಂತರ ಎಲ್ಲಾದ್ರೂ ಕೆಲಸ ಮಾಡ್ತಾ ಇದ್ರ? ಹಾ ಸರ್, ಮಾಡ್ತಾ ಇದ್ದೀನಿ. ಹಿಂಗ ರಾಮ್ಪುರದಲ್ಲಿ ಮಾಡ್ತಾ ಇದ್ದೀನಿ. ರಾಮ್ಪುರದಲ್ಲಿ ಮಾಡ್ತಾ ಇದ್ರು? ನಮ್ಮ ಮೊಳಕಾಲ್ಮೂರಿಂದ ಒಂದು 18-20 kilometers ಇದೆ. ಅಲ್ಲಿ ಮಾಡ್ತಾ ಇದ್ದೀನಿ ಸರ್. ಮಾಡ್ತಾ ಇದ್ರ? ಇದು ನರ್ಸಿಂಗ್ ಕೆಲಸ ನಿಮ್ಗೆ ಸಂತೋಷ ನೆಮ್ಮದಿ ತಂದು ಕೊಟ್ಟಿದ್ಯಾ? ಹಾ ಸರ್, ತೃಪ್ತಿ ಇದೆ. ಹಾ ಸರ್, ನನಗೆ ಯಾವಾಗ್ಲೂ ಸೇವೆ ಮಾಡ್ಬೇಕು ಅನ್ನೋ ಮನೋಭಾವನೆ ಇರೋದ್ರಿಂದ ಅದು ಮಾಡ್ತೀನಿ ಸರ್, ನನಗೆ ಇಷ್ಟನೇ. ಯಾಕೆ ಈ ಸೇವಾ ವೃತ್ತಿನ ಆಯ್ಕೆ ಮಾಡ್ಕೊಂಡ್ರೆ? ಒಬ್ಬರೊಬ್ಬರಿಗೆ ಸೇವೆ ಮಾಡ್ಬೇಕಂತ ಯಾಕೆ ಆಸಕ್ತಿ? ನನಗದೊಂದು ಇಷ್ಟ ಸರ್. ಏನೋ ಅಂದ್ರೆ ಈಗ ವಯಸ್ಸಾದವ್ರಿಗಾಗ್ಲಿ ನನಗದು ಒಂದು ಏನಂದ್ರೆ ಪೇಷಂಟ್ ಆಗಿರ್ತಾರಲ್ಲ, ಆ ಟೈಮಲ್ಲಿ ಅವ್ರಿಗೇನೋ ಒಂದು ಇಂಜೆಕ್ಷನ್ ಕೊಟ್ರೆ ಅಥವಾ ಒಂದು ಟ್ಯಾಬ್ಲೆಟ್ ಕೊಟ್ರೆ ಅವ್ರು ಆರಾಮಾಗ್ತಾರಲ್ಲ, ಅವ್ರು ನೆನೆಸ್ತಾರ ಅಷ್ಟು ಸದ್ಯಕ್ಕೆ. ಅದು ನನಗೆ ಮಾಡ್ಬೇಕು ಅನ್ನಿಸ್ತು, ತೃಪ್ತಿ ಆಗುತ್ತೆ ಸರ್ ನನ್ನ ಕೆಲಸದ ಬಗ್ಗೆ ನನಗೆ. ಮತ್ತೆ ಇದ್ರ ಜೊತೆಗೆ ಕೃಷಿ ಮಾಡ್ತೀವಿ ಅಂತಂದ್ರೆ, ಅಲ್ಲ ಎಷ್ಟು ವರ್ಷದಿಂದ ಈ ಕೃಷಿ ಮಾಡ್ತಾ ಇದ್ರ? ಕೃಷಿ ಸರ್ ನಮ್ ಮೊದ್ಲಿಂದನೆ ಅಪ್ಪಾಜಿ ಅವರು ಮೊದ್ಲಿಂದನೆ ಕಲ್ಸಿದಾರೆ, ಜೊತೆಗೇನೆ ಸ್ಕೂಲಲ್ಲಿ ಓದ್ತಾ ಇರ್ಬೇಕಾದ್ರೇನೆ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ರು ಕೆಲ್ಸಕ್ಕೆಲ್ಲ. ಮೊದ್ಲಿಂದ ಸ್ಕೂಲ್ ಟೈಮ್ ಇಂದ ಮಾಡ್ತಾ ಇದ್ದೀವಿ, ಕೃಷಿ ಬಗ್ಗೆ ಅನುಭವ ಐತೆ. ಹೌದು ಸರ್, ಅಂದ್ರೆ ಸ್ಕೂಲ್ ಮುಗಿಸ್ಕೊಂಡ್ ಬಂದ್ಬಿಟ್ಟು ಅಥವಾ ಸ್ಕೂಲ್ಗೆ ಹೋಗೋದ್ಕಿಂತ ಮುಂಚೆ ಆಮೇಲೆ ಶನಿವಾರ ಭಾನುವಾರ ಆತರ ಎಲ್ಲ ಹೊಲದಲ್ಲಿ ಕೆಲಸ ಮಾಡಿದೀವಿ ಸರ್. ಅಂದ್ರೆ ಅಪ್ಪಾಜಿ ಅವರು ಕೃಷಿ ಬದುಕು ಮಾಡ್ತಾರೆ, ಅಪ್ಪಾಜಿ ಅಮ್ಮನು ಕೃಷಿ ಬದುಕು ಮಾಡ್ತಾರಲ್ಲ, ಹಂಗಾಗ್ಬಿಟ್ಟು ನಿಮಗೆ ಪ್ರಾರಂಭದಿಂದಾನೇ ಕೃಷಿ ಬದುಕು ಆಸಕ್ತಿ? ಹಾ ಸರ್, ಆಸಕ್ತಿ ಅದ್ರ ಬಗ್ಗೆನೂ ಅಷ್ಟೇ ಸರ್, ಮಾಡ್ತೀವಿ ನಾವು. ಮೊದ್ಲಿಂದ ಏನೇನು ಕೃಷಿ ಬದುಕು ಕಲ್ಸಿಕೊಡ್ರ ಅಪ್ಪ ಅಮ್ಮ? ಮೊದ್ಲಿಂದ ಫಸ್ಟ್ ಎಲ್ಲ ಚಿಕ್ಕದಾಗಿ ಅಂದ್ರೆ ಕಳೆ ತೆಗೆಯೋದಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಸರ್ ಜೊತೆಗೆಲ್ಲ. ಆಮೇಲೆ ನೀರ್ ಹಾಯಿಸೋದು ಹೊಲಕ್ಕೆಲ್ಲ, ಹತ್ತಿ ಬೀಜ ನಾಟಿ ಮಾಡೋದು, ಕಳೆ ತೆಗಿಯೋದು, ಮೆಕ್ಕೆಜೋಳದ್ದು, ಅದ್ ತೆನೆ ಎಲ್ಲ ಮುರಿಯೋದು, ಎಲ್ಲ ರೀತಿ ಮಾಡ್ತೀನಿ ಸರ್ ಹೊಲದಲ್ಲಿ, ಎಲ್ಲ ಮಾಡ್ತೀನಿ. ಈಗ ಅಪ್ಪ ಅಮ್ಮರು ಈ ಕೃಷಿ ಬದುಕು ಕಲ್ಸಿಕೊಟ್ಟದ್ದು ನಿಮ್ ಗಂಡನ ಮನೇಲಿ ಅನುಕೂಲ ಆಯ್ತಾ ನಿಮ್ಗೆ? ಹಾ ಸರ್, ಅನುಕೂಲ ಆಗಿದೆ. ಯಾಕಂದ್ರೆ ಅವರು ನಮ್ಮ ಗಂಡನ ಮನೇಲಿ ಕೂಡ ಹೊಲ ಇದೆ, ಹಂಗಾಗಿ ಅಲ್ಲಿನು ನಾನ್ ಮಾಡ್ತಿದ್ದೆ ಸರ್. ಅಲ್ಲೂ ನಮ್ಮ ಮನೆಯವರು ಅವ್ರು ಬೆಳಗ್ಗೆನೆ ಹೋಗ್ಬಿಟ್ರೆ ಸಾಯಂಕಾಲ ಬರ್ತಾರ, ಹಂಗಾಗಿ ನಾನು ನೀರು ಹಾಯಿಸೋದಾಗ್ಲಿ ಇಲ್ಲಿ ಕೂಲಿ ಆಳುಗಳು ಕರ್ಕೊಂಡ್ಬಿಟ್ಟು ಎಲ್ಲ ಹೊಲದಲ್ಲೆಲ್ಲ ಕೆಲಸ ಮಾಡ್ಸೋದು ನಾನೇ ಸರ್. ಅವ್ರಿಗೆಲ್ಲ ಊಟ ಕೊಟ್ಬಿಟ್ಟು ಮತ್ತೆ ಕಳೆ ಕೀಳ್ಸೋದಾಗ್ಲಿ ಔಷಧ ಹೊಡ್ಸೋದೆಲ್ಲ ಇರುತ್ತಲ್ಲ ಸರ್, ಎಲ್ಲ ಮಾಡ್ತೀವಿ. ಹಾಗಾದ್ರೆ ಈಗ ನಿಮ್ಮ ರೈತರಿಗೆ ಕೊಟ್ಟ ಮದುವೆ ಮಾಡಿದ್ರ ನಿಮ್ಮ ಅಪ್ಪಾಜಿ ಅವರು? ಹಾ, ರೈತರೇ ಸರ್. ರೈತರೇ? ಗಂಡ ಮನೇಲಿ ಎಷ್ಟೆಕರೆ ಇದೆ ಜಮೀನು? 5 acres ಇದೆ ಸರ್. 5 acres ಇದೆ. ಮುಖ್ಯವಾಗಿ ಏನೇನ್ ಬೆಳಿತೀರ ನೀವೆಲ್ಲ? ಸರ್, ನಾವು ಹತ್ತಿ, ಮೆಕ್ಕೆಜೋಳ ಮತ್ತೆ ತೊಗರಿ ಬೆಳಿತೀವಿ ಸರ್. ಶೇಂಗಾ ಬೆಳಿತೀವಿ. ಶೇಂಗಾ ಈಗ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದೀವಿ ಸರ್, ಯಾಕಂದ್ರೆ ತುಂಬಾ ಮಳೆ ಕಡಿಮೆ ಬರೋದ್ರಿಂದ ನಾವ್ ಅದ್ ದುಡ್ಡಿಗೆಲ್ಲ ತಗೊಂಡ್ಬಿಟ್ಟು ಬೀಜ ಹಾಕ್ತಿವಿ. ಬೀಜ ಹಾಕಿ ಅಷ್ಟೆಲ್ಲ ರೇಟ್ ಇಟ್ಬಿಟ್ಟು ನಾವು ನಮ್ಗೆ ಸಿಗದೇ ಇಲ್ಲ ಸರ್ ರೇಟ್ ಇಟ್ಟೆಲ್ಲ ಬೇಸಾಯ ಮಾಡಿಸಿರ್ತೀವಿ. ಮಳೆ ಬರದೇ ಇದ್ರೆ ತುಂಬಾ ಲಾಸ್ ಆಗುತ್ತೆ ಅಂತ ಹೇಳಿ ಇವಾಗ ಶೇಂಗಾ ಸ್ವಲ್ಪ ಕಡಿಮೆ ಮಾಡಿದೀವಿ ಸರ್. ಶೇಂಗಾ ಅಂದ್ರೆ ಈಗ ಸಾಕಷ್ಟು ಖರ್ಚು ಬರ್ತೈತೆ, ಮೇಲೆ ಈಗ ಅತಿವೃಷ್ಟಿ ಅನಾವೃಷ್ಟಿ, ಒಂದ್ಸರಿ ಮಳೆ ಬರುತ್ತೆ ಒಂದ್ಸರಿ ಮಳೆ ಬರಲ್ಲ, ಹಂಗಾಗ್ಬಿಟ್ಟು ತುಂಬಾ ಖರ್ಚು ಜಾಸ್ತಿ ಮತ್ತೆ ಲಾಸ್ ಜಾಸ್ತಿ, ಲಾಭ ತಂದು ಕೊಡಲ್ಲ ಶೇಂಗಾ ಬೆಳೆ ಅಂತ ಇತ್ತೀಚೆಗೆ. ಹಾ ಸರ್, ಇತ್ತೀಚೆಗೆ ಆ ತರ ಆಗ್ತಿದೆ ಸರ್. ಮೊದ್ಲೆಲ್ಲ ಶೇಂಗಾನೇ ಬೆಳೀತಾ ಇದ್ವಿ, ಇತ್ತೀಚೆಗೆ ಮಳೆ ಬರದೇ ಇಲ್ಲ, ಇಲ್ಲ ಅಂದ್ರೆ ಒಳ್ಳೆ ಬೀಜ ಆಗಿರುತ್ತೆ ಆ ಟೈಮಲ್ಲಿ ಮಳೆ ಜಾಸ್ತಿ ಬಂದ್ಬಿಟ್ರೆ ಅದು ವೇಸ್ಟ್, ಎಲ್ಲ ಮೊಳಕೆ ಬಂದ್ಬಿಡುತ್ತಲ್ಲ ಸರ್, ಹಂಗಾಗಿ ಅದು ವೇಸ್ಟ್ ಆಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಶೇಂಗಾ 3 times ಹಂಗ ಹಾಕ್ತಿವಿ. ಜಾಸ್ತಿ ಅಂದ್ರೆ ಇದೆ ತೊಗರಿ, ಹತ್ತಿ, ಮೆಕ್ಕೆಜೋಳ ಅದ್ ಹಾಕ್ತಾ ಇದೀವಿ ಸರ್. ಈ ವರ್ಷ ಏನ್ ಬೆಳೆ ಹಾಕಿದ್ರಿ? ಈ ವರ್ಷ ಇದು ಬೆದ್ಲಿದೆ ಸರ್, ಅದರಲ್ಲಿ ತೊಗರಿ ಹಾಕಿದೀವಿ, ನೀರಾವರಿಲಿ ಮೆಕ್ಕೆಜೋಳ ಹಾಕಿದ್ವಿ ಸರ್. ಈಗ ನೀರಾವರಿ ಎಷ್ಟು ಎಕರೆ ಇದೆ? ನೀರಾವರಿ 1.5 acres ಇದೆ ಸರ್. ಎಲ್ಲ ಬೋರ್ನ ವ್ಯವಸ್ಥೆ ಮಾಡ್ಕೊಂಡಿದ್ರ? ಹಾ ಸರ್, ಬೋರ್ ಹಾಕ್ಸಿದ್ರ? ಬೋರ್ ಹಾಕ್ಸಿದೀವಿ ಸರ್. ಅಂದ್ರೆ ನೀರಾವರಿಲಿ ಮೆಕ್ಕೆಜೋಳ ಬೆಳಿತೀರ? ಹಾ ಸರ್. ಮತ್ತೆ ಬೇರೆ ಏನ್ ಬೆಳಿತೀರ ನೀರಾವರಿಲಿ ಮೆಕ್ಕೆಜೋಳ ಬಿಟ್ರೆ? ಹತ್ತಿ ಬೆಳಿತೀವಿ ಸರ್. ಹತ್ತಿ ಬೆಳಿತೀರ? ಹತ್ತಿ ಬೆಳಿತೀವಿ. ಯಾವ ಲಾಭದಾಯಕ ಮೆಕ್ಕೆಜೋಳನ ಹತ್ತಿನ? ಹತ್ತಿ ಹೆಚ್ಚು ಲಾಭದಾಯಕ ಆಗುತ್ತೆ ಸರ್. ಮಾರ್ಚ್ಗೆಲ್ಲ ನಾವು ಬೀಜ ಬಿತ್ತನೆ ಮಾಡ್ಬಿಟ್ರೆ ಮಳೆ ಬರೋಷ್ಟೊತ್ತಿಗೆಲ್ಲ ಅಂದ್ರೆ ಜೂನ್ ಜುಲೈಗೆಲ್ಲ ಮುಗ್ದೋಗಿರುತ್ತೆ, ಅಂದ್ರೆ 3 ತಿಂಗಳು ಬೆಳೆ ಆಗಿರೋದ್ರಿಂದ ಅಷ್ಟೊತ್ತಿಗೆಲ್ಲ ಮುಗ್ದಿರುತ್ತೆ. ಅದು ಕ್ವಿಂಟಲ್ಗೆ 1.5-2 ಸಾವಿರ ಜಾಸ್ತಿನೇ ಸಿಗುತ್ತೆ ಸರ್. ಅದಕ್ಕಿಂತನು ಈಗ ವರ್ಷಕ್ಕಿಂತ ವರ್ಷ ಹತ್ತಿಗೆ ಚೆನ್ನಾಗ್ ರೇಟ್ ಸಿಗ್ತೈತೆ ಸರ್. ಹಂಗಾಗಿ ಹತ್ತಿನೇ ಲಾಭದಾಯಕ ಅಂತ ನನ್ಗನ್ಸುತ್ತೆ. ಹತ್ತಿ ಲಾಭದಾಯಕ, ಒಳ್ಳೆ ಬೆಲೆ ಸಿಗುತ್ತೆ, ಆದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಪ್ರತಿ ಸರಿ ಹತ್ತಿ ಬಿಟ್ಟಂಗೆಲ್ಲ ಬಿಡಿಸ್ಬೇಕು, ಕೂಲಿ ಕಾರ್ಮಿಕರ ಸಮಸ್ಯೆ ಅನ್ಸಲ್ವಾ ನಿಮ್ಗೆ? ಸಮಸ್ಯೆ ಇರುತ್ತೆ ಸರ್. ಮತ್ತೆ ಈಗ ನಾವ್ ಹೆಂಗ್ ಮಾಡ್ತೀವಿ ಅಂದ್ರೆ ಅವ್ರ ಹೊಲಕ್ಕೆ ನಾವ್ ಹೋಗೋದು, ಆ ತರನು ಮಾಡ್ಕೊಂತೀವಿ. ಬೆಳಿಗ್ಗೆ ಸಾಯಂಕಾಲ ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡ್ತೀವಿ ಸರ್. ಆ ತರ ಕೆಲಸ ಇದ್ದಾಗ ಮತ್ತೆ ಬೆಳಗ್ಗಿಂದ ಸಾಯಂಕಾಲದವರೆಗೂ ಮಾಡ್ಬಿಡ್ತೀವಿ ಕೆಲಸ ಮಾಡ್ತಾರೆ. ಹಾ ಮಾಡ್ತೀವಿ ಸರ್. ಮತ್ತೆ ಮುಯ್ಯಾಳ ಮಾಡ್ಕೊಂತೀರ, ಪಕ್ಕದೊಳದವ್ರಿಗೆ ನೀವು ಕೆಲಸ ಮಾಡ್ಕೊಡೋದು, ನಿಮ್ ಹೊಲದ ಕೆಲಸ ಇದ್ದಾಗ ಅವ್ರನ್ನ ಕರ್ಕೊಂಬರೋದು? ಹೌದು ಸರ್, ಒಂದ್ 5-6 ಜನ ಆ ತರ ಮಾಡ್ಕೊಂಡಿರ್ತೀವ. ನಾವ್ ಅವ್ರ ಹೊಲಕ್ಕೆ ಹೋಗೋದು, ಅವ್ರ ನಮ್ಮ ಹೊಲಕ್ಕೆ ಬರೋದು, ಆ ತರ ಮಾಡ್ತಾರ ಸರ್. ಹಂಗಾಗಿ ಹತ್ತಿ ಲಾಭದಾಯಕ ಅನ್ಸುತ್ತಲ್ಲ, ಅದನ್ನ ಹಾಕೊಂತೀವಿ ಸರ್. ಅಲ್ಲಿ ಎಷ್ಟು ವರ್ಷದಿಂದ ಹತ್ತಿ ಬೆಳೀತಾ ಇದ್ರ? ಹತ್ತಿ ಮೊದಲಿಂದಾನೇ ಬೆಳೀತಾ ಇದೆ ಸರ್. ನಾವ್ ಚಿಕ್ಕವರಿದ್ದಾಗಿಂದಾನು ಬೆಳೀತಾ ಇದ್ರ. ಯಾಕೆ ಬೆಳೆ ಬದಲಾವಣೆ ಮಾಡಬಾರದು? ಬೇರೆ ಬೇರೆ ಬೆಳೆಗಳದಾವಲ್ಲ, ಈಗ ಈರುಳ್ಳಿ ಬೆಳೀತಾರೆ, ಟೊಮೆಟೊ ಬೆಳೀತಾರೆ ನೀರಾವರಿಯಲ್ಲಿ, ಬೇರೆ ಹಣ್ಣಿನ ಬೆಳೆಗಳು ಬೆಳೀತಾರೆ, ಈ ತರ ಏನ್ ಬೆಳಿಬೇಕಂತ ಏನ್ ಆಸಕ್ತಿ ಬರ್ಲಿಲ್ಲ ಸರ್? ಈರುಳ್ಳಿ ಟೊಮೆಟೊ ಅದೆಲ್ಲ ಬೆಳಿಬಹುದು. ನಮ್ಗೆ ಏನಾಗುತ್ತಂದ್ರೆ ಅದ ಸ್ವಲ್ಪ ಕಾಡು ಪ್ರಾಣಿಗಳಾಗ್ಲಿ ಮತ್ತೆ ಎಲ್ಲಾ ತೊಂದ್ರೆ ಇರುತ್ತೆ ಸರ್. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕಾಯ್ಬೇಕಾಗುತ್ತೆ. ಈಗ ನಮ್ ಕಡೆ ಕರಡಿ ಎಲ್ಲ ಜಾಸ್ತಿ, ಆಮೇಲೆ ಹಂದಿಗಳು ಜಾಸ್ತಿ ಇರ್ತಾವ, ಎಲ್ಲಾನು ಕಾಯ್ಬೇಕಾಗುತ್ತಲ್ಲ. ರಾತ್ರಿ ಕಾಡು ಪ್ರಾಣಿ ಕಾಯ್ಬೇಕಾಗುತ್ತೆ, ಬೆಳಿಗ್ಗೆ ಜನಗಳು. ನಮ್ಮ ಹೊಲ ದಾರಿಲಿರೋದ್ರಿಂದ ಸ್ವಲ್ಪ ಈ ತರ ಬೆಳೆಗಳು ಬೆಳೆದ ಕಷ್ಟ ಆಗುತ್ತೆ. ಕಷ್ಟ ಆಗುತ್ತೆ ಸರ್. ಈ ಮೆಕ್ಕೆಜೋಳ ಹತ್ತಿ ಆದ್ರೆ ಯಾವ್ದೇ ತೊಂದ್ರೆ ಮಾಡಲ್ಲ ಈ ಕಾಡು ಪ್ರಾಣಿಗಳು ಸರ್? ಮೆಕ್ಕೆಜೋಳ ಸ್ವಲ್ಪ ಇದ್ದಾಗಿಂದಾನೆ 1 ತಿಂಗಳಿಂದಾನೆ ಆಗ್ಲೇ ಕಾಯ್ತಾ ಇರ್ಬೇಕು ಸರ್. ಅದು ಅದಕ್ಕಂತೂ ಯಾವಾಗ್ಲೂ ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸುತ್ತ ತಂತಿ ವ್ಯವಸ್ಥೆ ಎಲ್ಲ ಮಾಡಿರ್ತೀವಿ ಸರ್. ಅದು ಕಾಡು ಪ್ರಾಣಿ ಏನು ಬರಬಾರ್ದು ಅಂತ ಹೇಳ್ಬಿಟ್ಟು ತಂತಿ ಎಲ್ಲ ಹಾಕ್ಬಿಟ್ಟು ನೈಟ್ ಎಲ್ಲ ಕಾವಲು ಕಾಯತ್ ಸರ್. ಬೆಳಗ್ಗೆ ಅಂತ ಮನೆಯಿಂದ ಒಬ್ರು ಯಾರಾದ್ರೂ ಇದ್ದೇ ಇರ್ತೀವಿ ಸರ್ ಹೊಲದತ್ರ. ಕರಡಿ ಕಾಟ ಜಾಸ್ತಿನಾ ಈ ತರ ಬೆಳೆಗಳಿಗೆ ಸರ್? ಕರಡಿ ಹಂದಿ ಎರಡು ಸರ್. ಒಂದೊಂದ್ ಸಾರಿ ಬಂದ್ ಹೋದ್ವು ಅಂದ್ರೆ ನಾವ್ ಹಾಕಿರೋದ್ರಲ್ಲಿ ಒಂದ್ ಕಾಲ್ ಭಾಗ ಎಲ್ಲ ಒಡ್ದಾಕ್ ಹೋಗ್ಬಿಡ್ತವೆ, ತಿಂದೋಗ್ಬಿಡ್ತವೆ, ಎಲ್ಲ ತುಳಿದ ಹೊಲನೆಲ್ಲ ನಾಶ ಮಾಡ್ತವೆ ಸರ್. ಹಂಗಾಗಿ ಹತ್ತಿ ಆದ್ರೆ ಸ್ವಲ್ಪ ಮೇಲು. ಹತ್ತಿಗೆ ಏನ್ ತೊಂದ್ರೆ ಮಾಡಲ್ಲ? ಹತ್ತಿಗೆ ಇವು ಅಳಿಲು ಇರ್ತಾವಲ್ಲ ಸರ್, ಅವೆಲ್ಲ ಎಳೆದಾಗ್ತಾವ ಎಳಿತಾವ. ಆದ್ರೂ ಸ್ವಲ್ಪ ಮೆಕ್ಕೆಜೋಳಕ್ಕಿಂತ ಇದು ಸ್ವಲ್ಪ ಉತ್ತಮ ಆಗುತ್ತೆ. ಹೌದು ಸರ್. ಹಂಗಾಗ್ಬಿಟ್ಟು ಬೇರೆ ಬೇರೆ ಬೆಳೆಗಳು ಬೆಳಿಲಿಕ್ಕೆ ಆಸಕ್ತಿ ಬರೋದಿಲ್ಲ ಅಂತಾರೆ ಈ ತರ ಪ್ರಾಣಿಗಳು ಕಾಟ ಇರೋದ್ರಿಂದ? ಹೌದು ಸರ್, ನಮ್ ಕಡೆ ತುಂಬಾ ಪ್ರಾಣಿ ಕಾಡು ಪ್ರಾಣಿ ಕಾಟ ಇರೋದ್ರಿಂದ ಮತ್ತೆ ಇದನ್ನೇ ಬೆಳ್ಕೊಂಡು ಹೋಗ್ತಾ ಇದೀವಿ ಸರ್. ಮೆಕ್ಕೆಜೋಳ ಎಲ್ಲ ಚೆನ್ನಾಗಿ ಇಳುವರಿ ಬರುತ್ತಾ ನಿಮ್ಗೆ? ಹಾ ಸರ್, ಮೆಕ್ಕೆಜೋಳ ಚೆನ್ನಾಗಿ ಬರುತ್ತೆ. ಎಷ್ಟು ಬರುತ್ತೆ ಒಂದ್ ಎಕರೆಗೆ? ಎಷ್ಟು ಪ್ಯಾಕೆಟ್ ವರೆಗೆ ಬರುತ್ತೆ? ಒಂದು 25-30 ಪ್ಯಾಕೆಟ್ ಇಳುವರಿ ಬರುತ್ತೆ ಸರ್ ಒಂದ್ ಎಕರೆಗೆ. ನಮ್ಮದು 1.5-2 ಎಕರೆ ಭೂಮಿ ಇರೋದ್ರಿಂದ ಒಂದ್ 50-60 ಪ್ಯಾಕೆಟ್ ಬರುತ್ತೆ ಸರ್, ಇಳುವರಿ ಬರುತ್ತೆ. ಮೆಕ್ಕೆಜೋಳನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ? APMC ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತೀರಾ, ಅಲ್ಲಿ ವ್ಯಾಪಾರಸ್ಥರಿಗೆ ಕೊಡ್ತೀರಾ? ಸರ್, ಅಲ್ಲಿ ವ್ಯಾಪಾರಸ್ಥರಿಗೆ ಅವರಾಗಿ ಬಂದ್ರೆ ನಮ್ಗೆ ಸರಿ ಹೋದ್ರೆ ಕೊಡ್ತೀವಿ ಸರ್, ರೇಟ್ ಸರಿ ಹೋದ್ರೆ ಕೊಡ್ತೀವಿ. ಇಲ್ಲ ಅಂದ್ರೆ ಅಲ್ಲಿ ಇದು ಇದೆ ಸರ್, ಬಳ್ಳಾರಿ APMC ಮಾರ್ಕೆಟ್. ಹೌದು ಸರ್, ಅಲ್ಲಿಗೆ ತಗೊಂಡೋಗ್ತೀವಿ. ಬಳ್ಳಾರಿ ಹತ್ರ ನಿಮ್ಗೆ ಮೊಳಕಾಲ್ಮೂರಲ್ಲಿ APMC ಮಾರ್ಕೆಟ್ ಅಲ್ವಾ? ಮೊಳಕಾಲ್ಮೂರಲ್ಲಿ ಇದೆ, ಆದ್ರೆ ನಮ್ಗೆ ಅವ್ರ ರೇಟಿಗೆ ನಮ್ಗೆ ಇದಾಗಲ್ಲ ಸರ್. ನಾವ್ ಅಷ್ಟೆಲ್ಲ ಕೂಲಿ ಎಲ್ಲ ಇಟ್ಟು ಬಿಟ್ಟು ಮಾಡಿರ್ತೀವಲ್ವ, ನಮಗೆ ರೇಟ್ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾವು ಬಳ್ಳಾರಿಗೆ ಬಳ್ಳಾರಿ APMC ಮಾರ್ಕೆಟ್ ಅಲ್ಲಿ ಬಳ್ಳಾರಿ APMC ಹೋಗ್ತೀವಿ. ಅಂದ್ರೆ ನೀವೀಗ ನಿಮ್ಮೂರಿಂದ ಬಳ್ಳಾರಿಗೆ ತಗೊಂಡೋಗೋದ್ರಲ್ಲ ಸ್ವಲ್ಪ ಸಾಕಷ್ಟು ಖರ್ಚು ಬರುತ್ತೆ ಅಂತೀರ, ಖರ್ಚು ಬಂದ್ರೂ ಒಳ್ಳೆ ರೇಟ್ ಸಿಗುತ್ತೆ ಅಲ್ಲಿ ಮಾರ್ಕೆಟ್ ಅಲ್ಲಿ ಅಂತೀರ? ಹಾ ಸರ್, ಖರ್ಚು ಬಂದ್ರು ತುಂಬಾ ಅಲ್ಲಿ ಚೆನ್ನಾಗಿ ಸಿಗುತ್ತಲ್ಲ ಸರ್ APMC ಅಲ್ಲಿ. ನಾವು ಬೆಳೆ ಬೆಳೆದಿರೋದಕ್ಕೆ ಸರಿಯಾದ ರೇಟ್ ಸಿಗುತ್ತೆ ಸರ್, ಅದಕ್ಕೆ ಹಾಕೊಂಡು ಹೋಗ್ತೀವಿ. ಹತ್ತಿ ಬೆಳಿತಾರ, ಹತ್ತಿ ಯಾವ ರೀತಿ ಇಳುವರಿ ಬರುತ್ತೆ? ಚೆನ್ನಾಗಿ ಇಳುವರಿ ಬರುತ್ತಾ? ಹಾ, ಹತ್ತಿ ಚೆನ್ನಾಗಿ ಇಳುವರಿ ಬರುತ್ತೆ ಸರ್. ಅದನ್ನೆಲ್ಲಿ ಮಾರಾಟ ಮಾಡ್ತೀರಾ? ಹತ್ತಿನೆಲ್ಲ ಚಿತ್ರದುರ್ಗ APMC ತಗೊಂಡ್ಬರ್ತೀವಿ ಸರ್. ಹತ್ತಿನೆಲ್ಲ ಚಿತ್ರದುರ್ಗ APMC ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತೀವಿ. ಹೌದು ಸರ್. ಹತ್ತಿಗೆಲ್ಲ ಒಳ್ಳೆ ರೇಟ್ ಇದೆ ಅಂತಾರಲ್ಲ, 7-8 ಸಾವಿರದವರೆಗೂ ರೇಟ್ ಐತೆ ಸರ್? 8-9 ಸಾವಿರವರೆಗೂ ರೇಟ್ ಸಿಕ್ಕಿದೆ ಸರ್. 9 ಸಾವಿರ ಸಿಗುತ್ತೆ. ಹಾ ಸರ್, ಸಿಗುತ್ತೆ. ಜಮೀನಲ್ಲಿ ಏನೇನ್ ಕೆಲಸ ಮಾಡ್ತೀರಾ ಪ್ರತಿ ದಿವಸ ನೀವು? ಪ್ರತಿದಿನ ಸರ್ ಕಳೆ ಕೀಳೋದು ಅಲ್ಲಿ ಅಲ್ಲಿ ಕಳೆ ಏನಾರು ಬೆಳೆದಿರ್ತಾರ ಸರ್, ಅದು ಒಂದೊಂದ್ಸರಿ ಎಲ್ಲ ಕೂಲಿ ಆಳಿ ಇಟ್ಬಿಟ್ಟು ಎಲ್ಲ ತೆಗ್ಸಿರ್ತೀವಿ, ಅದು ಒಂದು ಎರಡು ಕಳೆಗೆಲ್ಲ ಕ್ಲೀನ್ ಆಗಿರಲ್ಲ, ಮತ್ತೆ ನಾವು ಹೊಲದ ಕಡೆ ಎಲ್ಲ ಓಡಾಡ್ತಿರ್ತೀವಲ್ಲ ಅಲ್ಲೆಲ್ಲಿ ಬೆಳೆದಿರೋ ಕಳೆನೆಲ್ಲ ಕೀಳೋದು, ಅದಕ್ಕೆ ನೀರ್ ಹಾಯಿಸೋದು, ಸುತ್ತ ಹೊಲದ ಕಡೆ ಎಲ್ಲ ತಿರ್ಗಡ್ಕೊಂಡ್ಬರೋದು ಸರ್, ಗೊಬ್ಬರ ಕೊಡೋದು, ಅದಕ್ಕೆಲ್ಲ ಗೊಬ್ಬರ ಕೊಡೋದು, ಮತ್ತೆ ಎಲ್ಲೆಲ್ಲಿ ರೋಗ ಏನಾದ್ರು ಬಿದ್ದಿದ್ಯಾ ಅಂತ ನೋಡ್ಕೊಂಡ್ಬರೋದು, ನೋಡ್ಕೊಂಡು ಅದಕ್ಕೆ ಔಷಧಿ ಸರಿಯಾದ ಹೋಗ್ಬಿಟ್ಟು ಕೃಷಿ ಇಲಾಖೆಗೆ ಹೋಗ್ಬಿಟ್ಟು ಕೇಳ್ಬಿಟ್ಟು ಮಲ್ಕಾಲ್ಮೂರ್ ಕೃಷಿ ಇಲಾಖೆ ಇದೆ ಅಲ್ಲೋಗಿ ಕೇಳ್ಬಿಟ್ಟು ಮತ್ತೆ ಅವ್ರು ಹೇಳಿದ ಔಷಧಿನೆಲ್ಲ ತಂದ್ಬಿಟ್ಟು ಸಿಂಪರಣೆ ಮಾಡ್ತೀವಿ ಸರ್, ಕಂಟ್ರೋಲ್ ಆಗುತ್ತೆ. ಇಷ್ಟೇ ಬೆಳೆ ಅಲ್ದಲೆ ಮುಂದಿನ ಏನ್ ಬೇರೆ ಏನಾದ್ರು ಬೆಳಿಬೇಕನ್ನೋ ಉದ್ದೇಶ ಇದೆಯಾ ನೀರಾವರಿಯಲ್ಲಿ? ಸಾಕಷ್ಟು ಜನ ಇತ್ತೀಚೆಗೆ ಅಡಿಕೆ ಬೆಳಿಲಿಕ್ಕೆ ಹೊರಟಿದ್ದಾರೆ, ಮಾವು, ಸಪೋಟ, ದಾಳಿಂಬೆ, ಸೀತಾಫಲ ಈ ತರ ಎಲ್ಲ ಬೆಳೀತಾರೆ, ಹಂಗಾಗ್ಬಿಟ್ಟು ಈ ತರ ಬೇರೆ ತೋಟಗಾರಿಕೆ ಬೆಳೆಗಳು ಬೇಕು ಕಂಪ್ತೇನ ಆಸಕ್ತಿ ಬರ್ಲಿಲ್ಲ ಸರ್? ಬೆಳಿಬೇಕು ಅಂತ ಇದೀವಿ, ಅಂದ್ರೆ ಯೋಜನೆ ಇದೆ, ನಿಂಬೆ ಹಣ್ಣಿನ ಗಿಡಗಳು ಬೆಳೆಸ್ಬೇಕಂತಿದೀವಿ, ಸೀತಾಫಲ ಬೆಳೆಸ್ಬೇಕಂತಿದೀವಿ ಸರ್, ಹಾಗಾಗಿ ಸ್ವಲ್ಪ ಪ್ಲಾನ್ ಮಾಡ್ತಾ ಇದೀವಿ ಸರ್, ಈಗ ನೆಕ್ಸ್ಟ್ ಅದಕ್ಕೇನೆ ಪ್ಲಾನ್ ಮಾಡ್ಕೊಂಡು ಮಾಡೋದು ಸರ್, ನಿಂಬೆ ಹಣ್ಣಿಂದು ಸೀತಾಫಲ. ಈಗ ಬೆದಲ್ ಜಮೀನಲ್ಲೆಲ್ಲ ಮೊದಲು ಶೇಂಗಾ ಬೆಳಿತಿದ್ವಿ, ಈಗ ತೊಗರಿ ಬೆಳಿತೀವಿ ಅಂತಂದ್ರೆ ತೊಗರಿ ಬೆಳೆನು ಒಳ್ಳೆ ಲಾಭದಾಯಕ ಅಂತೀರ? ಹಾ ಸರ್, ತೊಗರಿನೂ ಲಾಭದಾಯಕವಾಗಿದೆ ಸರ್, ಜಾಸ್ತಿ ಖರ್ಚು ಬರೋದು, ಜಾಸ್ತಿ ಏನ್ ಖರ್ಚು ಬರಲ್ಲಲ್ವಾ, ಒಂದ್ಸರಿ ನಾವು ಅದನ್ನ ಬಿತ್ತನೆ ಮಾಡ್ಬಿಟ್ರೆ ಮತ್ತೆ ಒಂದ್ಸರಿ ಏನೋ ಒಂದೆರಡು ಸರಿ ಕಳೆ ತೆಗಿಯೋದು ಇರುತ್ತೆ, ಮತ್ತೇನಾದ್ರೂ ರೋಗ ಬಿದ್ರೆ ನಾವು ಔಷಧಿ ಸಿಂಪಡಣೆ ಮಾಡೋದಿರುತ್ತೆ ಸರ್, ಹಂಗಾಗಿ ತೊಗರಿ ಬೆಳೆ ಇದೆ, ತೊಗರಿ ಬೆಳೆ ಲಾಭದಾಯಕ ಲಾಭದಾಯಕ. ಆಮೇಲೆ ಕೂಲಿ ಕಾರ್ಮಿಕರು ಏನ್ ಬೇಕಾಗಲ್ಲ, ಈಗೆಲ್ಲ ಟ್ರ್ಯಾಕ್ಟರ್ ಇಂದ ಬಿತ್ತನೆ ಮಾಡೋದು, ಟ್ರ್ಯಾಕ್ಟರ್ ಇಂದ ನಡೆಕುಂಟೆ ಹೊಡೆಯೋದು, ಟ್ರ್ಯಾಕ್ಟರ್ ಇಂದ ಔಷಧಿ ಹೊಡೆಯೋದು, ಟ್ರ್ಯಾಕ್ಟರ್ ಇಂದ ಕಟಾವ್ ಮಾಡೋದ್ರಿಂದ ಏನ್ ಅಷ್ಟೊಂದು ಕೂಲಿ ಕಾರ್ಮಿಕರು ಬೇಕಾಗಲ್ಲ ಅನ್ಸುತ್ತೆ ತೊಗರಿ ಬೆಳೆಗೆ. ಹೌದು ಸರ್, ಹಂಗಾಗ್ಬಿಟ್ಟು ಅನುಕೂಲ ಆಗುತ್ತೆ. ಕೂಲಿ ಕಾರ್ಮಿಕರು ಕೆಲಸ ಟೈಮಲ್ಲಿ ಕೂಲಿ ಕಾರ್ಮಿಕರು ಸಿಗ್ತಾರ ನಿಮ್ಮೂರಲ್ಲಿ? ಇಲ್ಲ ಸರ್, ನಮ್ಮ ಊರಲ್ಲಿ ಸಿಗಲ್ಲ, ನಾವು ಅದೇ ಬೇರೆ ಊರಿಂದ ಕರ್ಸ್ಬಿಟ್ಟು ನಾವು ಕೆಲಸ ಮಾಡಿಸ್ಕೊಂತೀವಿ. ಕೂಲಿ ಎಲ್ಲ ಯಾವ ರೀತಿ ನಡೀತಾ ಇದೆಯಮ್ಮ ನಿಮ್ ಕಡೆ? ನಮ್ ಕಡೆ 250-300 ರೂಪಾಯಿ ಸರ್, ಅಂದ್ರೆ ಮಾಮೂಲಿಯಾಗಿ ಸೀಸನ್ ಅಂತ ಬಂದಾಗ ಇನ್ನೊಂದ್ 100 ರೂಪಾಯಿ ಜಾಸ್ತಿನೇ ಕೇಳ್ತಾರೆ, ಮತ್ ಒಂದ್ ಗಂಟೆ ಜಾಸ್ತಿ ಕೆಲಸ ಮಾಡಿದ್ರು ಅದಕ್ಕೆ ಬೇರೆ ಕೊಡ್ಬೇಕು ಸರ್. ಹೌದು ಸರ್, ಈಗ ಇನ್ನೇನು ಆಗೋಗ ಇದ್ರಲ್ಲಿ ಇರುತ್ತೆ, ಇನ್ನೊಂದು ಒಂದೊಂದ್ ಗಂಟೆ ಕೆಲಸ ಮಾಡಿದ್ರೆ ಮುಗಿಯುತ್ತೆ, ಆತರ ಟೈಮಲ್ಲಿ ನಾವು ಏನ್ ಮಾಡ್ತೀವಿ ಎಕ್ಸ್ಟ್ರಾ ಒಂದ್ 50 ರೂಪಾಯಿ ಅಥವಾ 100 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರೆ ಮತ್ತೆ ಎಲ್ರು ಅದ್ ಮುಗಿಸ್ಕೊಂಡು ಹೋಗ್ತಾರೆ ಸರ್, ಆತರ ಮಾಡ್ಕೊಂತೀವಿ. ಈಗ ಮೊದಲೆಲ್ಲ ಶೇಂಗಾ ಬೆಳೀತಿದ್ರಲ್ಲ, ಈ ತೊಗರಿ ಬೆಳಬೇಕಂತ ಯಾಕೆ ಆಸಕ್ತಿ ಬಂತು ನಿಮಗೆ? ಖರ್ಚು ಜಾಸ್ತಿ ಸರ್ ಶೇಂಗಾಕ್ಕೆ, ಮತ್ತೆ ಇಟ್ಟದ್ದು ಬರುತ್ತಮ್ಮ ಗ್ಯಾರಂಟಿ ಇಲ್ಲ ಶೇಂಗಾ ಒಂದೊಂದ್ಸಾರಿ. ಹಾ ಸರ್, ಏನ ಮಳೆ ಬಂದ್ರೆ ಬಂತು ಬಂದಿಲ್ಲ ಅಂದ್ರೆ ಇಲ್ಲ ಗೊತ್ತಲ್ಲ ಸರ್, ಮೊಳಕಾಲ್ಮೂರು ತಾಲೂಕು ಎಲ್ಲ ಮಳೆ ಬರೋದೇ ಕಡಿಮೆ, ಅದಕ್ಕಾಗಿ ತೊಗರಿಗಾದ್ರೆ ಮಳೆ ಕಡಿಮೆ ಇದ್ರು ಲೇಟ್ ಆಗಿ ಮಳೆ ಬಂದ್ರು ಸುಧಾರಿಸ್ಕೊಳತ್ತೆ ಅಂತ. ಈ ವರ್ಷ ಎಷ್ಟು ಎಕರೆಯಲ್ಲಿ ಬಿತ್ತನೆ ಮಾಡಿದ ತೊಗರಿನ? ತೊಗರಿ 4.5 ಎಕರೆ ಸರ್, ಈ ಸರಿ 4.5 ಎಕರೆಯಲ್ಲಿ ಬಿತ್ತನೆ ಮಾಡಿದ್ವಿ. ಈ ವರ್ಷ ಮಳೆ ಚೆನ್ನಾಗಿ ನಡೆಸ್ತಾ ಬೆಳೆ ಚೆನ್ನಾಗಿದೆಯಾ? ಇಲ್ಲ ಸರ್, ಈ ಸಾರಿ ತೊಗರಿನೂ ಕೈ ಕೊಟ್ಟಿದೆ ಸರ್, ಅಂದ್ರೆ ಮಳೆ ಬರ್ಲಿಲ್ಲ ಸರ್, ಅದು ಒಳ್ಳೆ ಹೂ ಬಿಟ್ಟಿತ್ತು ಆ ಟೈಮಲ್ಲಿ ಮಳೆ ಬೇಕಿತ್ತು, ಅವಾಗ ಒಂದ್ ತಿಂಗಳ ಮೇಲೆ ಒಂದೊಂದುವರೆ ತಿಂಗಳು ಮಳೆನೇ ಬರ್ಲಿಲ್ಲ, ಅದೆಲ್ಲ ಹಾಲೆ ಆದ್ಮೇಲೆ ಈಗ ಮಳೆ ಬಂದ್ರೆ ಏನು ಪ್ರಯೋಜನ ಇಲ್ಲ ಸರ್, ಅದೆಲ್ಲ ಜೊಟ್ಟಾಗ್ಬಿಟ್ಟಿದೆ ಸರ್, ಎಲ್ಲ ಜೊಳ್ಳಾಗಿದೆ. ಹೌದು, ಅಂದ್ರೆ ಈ ಕುಷ್ಕಿ ಜಮೀನಲ್ಲಿ ಸಮಯಕ್ಕೆ ಸರಿಯಾಗಿ ಮಳೆ ನಡೆಸಿದ್ರೆ ಮಾತ್ರ ಒಳ್ಳೆ ಅನುಕೂಲ ಆಗುತ್ತೆ ರೈತರಿಗೆ, ಇಲ್ಲಾಂದ್ರೆ ಈಗ ನೀವ್ ಹೇಳ್ದಂಗ ಒಂದ್ ತಿಂಗಳು ಮಳೆ ಕೈ ಕೊಟ್ಬಿಟ್ರು ಲಾಸ್ ಆಗುತ್ತೆ ಅಂತ. ಹೌದು ಸರ್, ಹೌದು, ಹಂಗಾಗಿ ಈ ತರ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಸರ್, ಕಷ್ಟ ಆಗುತ್ತೆ ರೈತರಿಗೆ. ಹೌದು ಸರ್. ಈಗ ಮತ್ತೆ ಕೃಷಿ ಜೊತೆಗೆ ಏನಾದ್ರು ಉಪಕಸಬುಗಳು ಮಾಡ್ಬೇಕಪ್ಪ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹೈನುಗಾರಿಕೆ, ಮೇಕೆ ಸಾಕಾಣಿಕೆ ಈ ತರ ಎಲ್ಲ ಹೇಳ್ತಿರ್ತಾರೆ, ಏನಾದ್ರು ಉಪಕಸಬುಗಳು ಅಳವಡಿಸ್ಕೊಂಡಿದ್ರಾ ನೀವು? ಸರ್, ನಾವು ಉಪಕಸಬು ಅಳವಡಿಸ್ಕೊಂಡಿದೀವಿ, ಕುರಿ ಸಾಕಾಣಿಕೆ ಎಲ್ಲ ಮಾಡ್ತೇವೆ ಸರ್, ಮತ್ತೆ ಹೈನುಗಾರಿಕೆ ಎಲ್ಲ ಮಾಡ್ತಿದೀವಿ ಸರ್, ಇದ್ರ ಜೊತೆಗೆ ಬರೀ ಬೇಸಾಯದಿಂದ ಮಾತ್ರ ಏನು ಮಾಡಕ್ ಆಗಲ್ಲ ಸರ್, ಅದಕ್ಕೆ ಹಾಕೋದಿಕ್ಕೆ ಬಂಡವಾಳನಾದ್ರೂ ಬೇಕಲ್ವಾ, ಅದಕ್ಕಾಗಿನೇ ನಾವು ಈ ಹೈನುಗಾರಿಕೆ ಅಂದ್ರೆ ಈಗ ಒಂದ್ ವಾರಕ್ಕೊಂದ್ಸರಿ ಅಥವಾ ತಿಂಗಳಿಗೊಂದ್ಸರಿ ದುಡ್ಡು ಬರುತ್ತೆ, ಅದರಿಂದ ಈ ಹೊಲಕ್ಕೆ ಗೊಬ್ಬರ ಹಾಕಕ್ಕಾಗ್ಲಿ, ಔಷಧಿ ಸಿಂಪರಣೆ ಮಾಡಕ್ಕಾಗ್ಲಿ, ಕೂಲಿ ಆಳುಗಳಿಗೆ ದುಡ್ಡು ಕೊಡೋದಿಕ್ಕಾಗ್ಲಿ, ಬೀಜ ತರೋದಿಕ್ಕೂ, ಎಲ್ಲ ಪ್ರತಿಯೊಂದಕ್ಕೂ ದುಡ್ಡೇ ಬೇಕು ಸರ್, ಹಂಗಾಗಿ ಇದು ಉಪಕಸಬು ಅಂದ್ರೆ ನಾವು ಒಂದ್ ಸ್ವಲ್ಪ ಒಂದ್ 15-20 ಕುರಿ ಸಾಕಾಣಿಕೆ ಮಾಡಿದ್ವಿ ಸರ್, ಅದ್ರ ಜೊತೆಗೆ ಹೈನುಗಾರಿಕೆನು ಸದ್ಯದ ಸ್ಟಾರ್ಟಿಂಗ್ ಮಾಡಿದ್ವಿ ಸರ್, ಒಂದ್ ಎರಡು ಆಕಳು ಇಟ್ಕೊಂಡ್ಬಿಟ್ಟು ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಹೌದು, ಹಸುಗಳು ಸಾಕಾಣಿಕೆ ಮಾಡಿದ್ರೆ ಎಷ್ಟು? ಎರಡು ಹಸು ಇದಾವ ಸರ್ ಸ್ಟಾರ್ಟಿಂಗ್. ಇನ್ನು ಯಾವ ಹಸುಗಳು ಅಂದ್ರೆ ನಮ್ಮ ಈ ನಾಟಿ ಹಸುಗಳ HF ಜರ್ಸಿ ಇವೆಲ್ಲ ಹೆಚ್ಚು? ಇಲ್ಲ ಸರ್, ಜರ್ಸಿ ಹಸುಗಳು. ಜರ್ಸಿ ಹಸು? ಹೌದು ಸರ್. ಯಾಕೆ ಜರ್ಸಿ ಹಸುಗಳನ್ನ ಸಾಕ್ಬೇಕು ಅನಿಸ್ತು ನಿಮಗೆ? ಜರ್ಸಿ ಹಸುಗಳು ಹಾಲು ಜಾಸ್ತಿ ಕೊಡ್ತಾವಲ್ವಾ ಸರ್, ಹಾಗಾಗಿ ಹಾಗಾಗಿ ನಾವೇನ್ ಮಾಡ್ತೀವ, ಬೆಳಿಗ್ಗೆ ಒಂದ 10-20 ಲೀಟರ್ ಹಾಲು ಕೊಟ್ರೆ, ಸಾಯಂಕಾಲ ಒಂದು 20 ಲೀಟರ್ ಹಾಲು ಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಸರ್. ಮತ್ತೆಲ್ಲ ಇವು ಸ್ವಂತ ಬಂಡವಾಳ ತಗೊಂಡ್ರ ಈ ಹಸುಗಳನ್ನ ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಲೋನು ಈ ತರ ಸಹಾಯ ಪಡ್ಕೊಂಡು ತಗೊಂಡಿದ್ರ? ಸ್ವಂತ ಬಂಡವಾಳ ಹಾಕ್ಬಿಟ್ಟು ನಾವೀಗ ಸಂಘ ಇದಾವಲ್ಲ ಸರ್, ಮಹಿಳಾ ಸಂಘಗಳು, ಮಹಿಳಾ ಸಂಘದಿಂದ ನಾವು ಸಾಲ ತಗೊಂಡ್ಬಿಟ್ಟು ತಗೊಂಡಿದ್ದೀವಿ ಸರ್. ಮಹಿಳಾ ಸಂಘದಲ್ಲಿ ನೀವು ಸದಸ್ಯರಾಗಿದ್ರ? ಹೌದು ಸರ್, ಆಗಿದೆ. ಮಹಿಳಾ ಸಂಘದಲ್ಲಿ ಸದಸ್ಯರಾಗೋದ್ರಿಂದ ಏನ್ ಅನುಕೂಲ ಅನ್ಸುತ್ತೆ? ಇದರಿಂದ ಅನುಕೂಲನೇ ಇದೆ ಸರ್. ಈಗ ನಾವು ದುಡ್ಡನ್ನ ಒಂದ್ 10 ರೂಪಾಯಿ ಆಗ್ಲಿ ಎತ್ತಿಡ್ತೀವಿ ಅಂತಂದ್ ಮನೇಲಿ ಎತ್ತಿಟ್ರೆ ಅದಿರಲ್ಲ ಸರ್. ಅದರಿಂದ ಅದೇ ಒಂದ್ ಮಹಿಳಾ ಸಂಘದಲ್ಲಿ ಹಾಕಿದ್ರೆ ಅದಿರುತ್ತೆ ಸರ್. ಅದ್ರ ಟೈಮ್ಗೆ ಅನುಕೂಲನೂ ಆಗುತ್ತೆ, ನಮ್ಗೆ ಸಾಲನೂ ಸಿಗುತ್ತೆ, ಜೊತೆಗೆ ಒಂದ್ ಕಡೆ ನಮ್ಮ ಉಳಿತಾಯ ಇರುತ್ತೆ ಸರ್. ಅಲ್ಲಿ ಸಣ್ಣದಾಗಿ ಉಳಿತಾಯ ಮಾಡಿ ಸಂಘದಲ್ಲಿ ಸೇರ್ಕೊಳ್ಳೋದ್ರಿಂದ ಈಗ ನೋಡ್ರಿ, ನೀವ್ ಹೇಳಿದ ಹಸು ತಗೊಳ್ಲಿಕ್ಕೆ ಆಗ್ಲಿ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಲಿ, ಏನೋ ಒಂದು ವ್ಯಾಪಾರ ಮಾಡ್ತೀನಿ, ಇಲ್ಲ ಕೃಷಿಗೆ ಏನೋ ಒಂದು ಬಿತ್ತನೆ ಮಾಡ್ಲಿಕ್ಕೋ, ಬೀಜ ತರ್ಲಿಕ್ಕೋ ಇಂತ ಅವಶ್ಯಕತೆ ಇದ್ದಾಗ ಬೇಗ ನಮ್ಗೆ ಅಲ್ಲಿ ಸಾಲ ಪಡ್ಕೊಳ್ಲಿಕ್ಕೆ ಅವಕಾಶ ಇರುತ್ತೆ ಅಂತೀರಾ? ಹೌದು ಸರ್, ಹೌದು, ತುಂಬಾನೇ ಅನುಕೂಲ ಆಗುತ್ತೆ, ತುಂಬಾನೇ ಅನುಕೂಲ ಆಗುತ್ತೆ. ನಾವು ಹೊರಗಡೆ ಯಾವ್ದೋ ಒಂದು ಬ್ಯಾಂಕ್ ನಿಂದ ತಗಬೇಕು ಅಥವಾ ಯಾರೋ ಒಬ್ಬ ಶ್ರೀಮಂತರಿಂದ ಹೋಗಿ ಸಾಲ ಪಡ್ಕೋಬೇಕಂದಾಗ ಅವರೆಲ್ಲ ಶೂರಿಟಿ ಕೇಳ್ತಾರೆ, ಏನೋ ಇದಕ್ಕೆಲ್ಲ ಕೇಳ್ತಾರೆ. ಮತ್ತೆ ಸಾಕಷ್ಟು ಸರಿ ಅಲ್ದಾಡ್ಬೇಕಾಗತ್ತೆ, ನಾವು ಕೇಳಿದ ತಕ್ಷಣ ಸಾಲ ಸಿಗ, ಯಾರು ಕೊಡಲ್ಲ ಸರ್, ಅಷ್ಟು ಬೇಗನು ಕೊಡಲ್ಲ, ಬ್ಯಾಂಕ್ ಅಲ್ಲೂ ಅಷ್ಟು ಬೇಗ ಸಿಗಲ್ಲ ಸರ್. ನಮ್ದೇನಾದ್ರೂ ಕೊಟ್ರೆ ಅಥವಾ ಗೋಲ್ಡ್ ಲೋನು ಆ ತರ ಕೊಡ್ತಾರ, ಬಿಟ್ರೆ ಲೋನ್ಗಳು ಅಂದ್ರೆ ಅಷ್ಟು ಬೇಗ ಆಗಲ್ಲ ಸರ್. ಬ್ಯಾಂಕ್ ಅಲ್ಲಿ ಆದ್ರೂ ಅಷ್ಟೇ, ಬೇರೆ ಕಡೆ ಹೊರಗಡೆ ಆದ್ರೂ ಅಷ್ಟೇ. ಆಮೇಲೆ ಬಡ್ಡಿ ಜಾಸ್ತಿ ಕೇಳ್ತಾರೆ ಸರ್. ಹೌದು, 3-5 ರೂಪಾಯಿ ಬಡ್ಡಿ ಎಲ್ಲ ಕೇಳಿದ್ರೆ ನಾವು ಬರೀ ಬಡ್ಡಿ ಕಟ್ಟಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು, ನಮ್ಮ ಮಹಿಳಾ ಸಂಘದಿಂದ ಆದ್ರೆ ನಮ್ಗೆ ಬಡ್ಡಿಗಳೆಲ್ಲ ಕಡಿಮೆ ಇರುತ್ತೆ ಸರ್. ಎಲ್ಲ ಮಹಿಳಾ ಸಂಘದ ಸದಸ್ಯರೆಲ್ಲ ಒಪ್ಬಿಟ್ರೆ ತಿರುಗ್ ದಿವಸನೇ ಸಾಲ ಸಿಕ್ಬಿಡುತ್ತೆ ನಿಮ್ಗೆ. ಹೌದು ಸರ್, ನಮ್ಗೆ ಅನುಕೂಲ ಆಗುತ್ತೆ. ನಾವು ಪ್ರತಿ ವಾರ ಒಂದು 20-30 ರೂಪಾಯಿ ಉಳಿತಾಯ ಮಾಡೋದ್ರಿಂದ ಈ ಸರ್ ಎಲ್ಲ ಅನುಕೂಲ ಪಡ್ಕೋಬಹುದು. ಅಂದ್ರೆ ಮಹಿಳಾ ಸಂಘದಲ್ಲಿ ಸದಸ್ಯರಾಗದಂತ ಹೆಣ್ಮಕ್ಳಿಗೆ ಸಾಕಷ್ಟು ಅನುಕೂಲ ಅಂತೀರಾ? ಸಾಕಷ್ಟು ಅನುಕೂಲ ಸರ್. ಯಾಕಂದ್ರೆ ಮುಂಚೆ ಇದ್ದಕ್ಕೆ ಪ್ರತಿ ಒಂದು 10 ರೂಪಾಯಿಗೂ ಬೇರೆ ಮನೇಲಿ ಗಂಡಂದ್ರನ್ನೇ ಕೇಳ್ಬೇಕಾಗಿತ್ತು, ಇವಾಗ ಆತರ ಇಲ್ಲ ಸರ್. ಇವಾಗ ಮನೇಲಿ ಏನಾದ್ರೂ ಬೇಕು ಅಥವಾ ತರಬೇಕು ಅಥವಾ ಈ ತರ ನೋಡ್ರಿ, ಹೈನುಗಾರಿಕೆನೋ ಏನೇ ತರ್ಬೇಕಂದ್ರು ಈಗ ಗಂಡ್ ಮಕ್ಳಿಗಿಂತ ಜಾಸ್ತಿ ಹೆಣ್ಮಕ್ಳಲ್ಲೇ ಸಾಲ ಎಲ್ಲ ಇವರಿಂದ ಸಂಘದಿಂದ ಸಾಲ ತಗೊಂಡೆ ಅವರು ಮನೆಗಳಲ್ಲಿ ಏನಾದ್ರು ಒಂದು ವ್ಯಾಪಾರ ಆಗ್ಲಿ ಯಾವ್ದಕ್ಕಾದ್ರೂ ಅನುಕೂಲ ಮಾಡ್ತಾರೆ ಸರ್. ಅನುಕೂಲ ಆಗುತ್ತೆ ಮಹಿಳಾ ಸಂಘದಿಂದಾನೇ. ಈ ಹೈನುಗಾರಿಕೆ ಜೊತೆಗೆ ಕುರಿ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಎಷ್ಟು ವರ್ಷದಿಂದ ಈ ಕುರಿ ಸಾಕಾಣಿಕೆ ಮಾಡ್ತಾ ಇದ್ರ? ಸರ್, ಕುರಿ ಒಂದು 2-3 ವರ್ಷದಿಂದ ಸಾಕಾಣಿಕೆ ಮಾಡ್ತಿದ್ವಿ ಸರ್. ಯಾಕೆ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಆಸಕ್ತಿ ಬಂತು ನಿಮ್ಗೆ? ಅದೇ ಸರ್ ಹೇಳಿದ್ವಲ್ಲ, ಒಂದೇ ಹೆಂಗಿದ್ರು ಮಾಡ್ತಿದೀವಿ, ಒಂದೇ ಮಾಡ್ಕೊಂಡಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ಇನ್ನು ಜನನು ಇದೀವ, ಹಂಗಾಗಿ ಒಬ್ರು ಕುರಿಗಳು ನೋಡ್ಕೊಂಡ್ರೆ ಒಬ್ರು ಹೈನುಗಾರಿಕೆ, ಬೆಳಗ್ಗೆಯಿಂದ ಎಲ್ಲರೂ ಇರ್ತೀವಿ, ಒಂದ್ 8-9 ಗಂಟೆವರೆಗೆ ಎಲ್ಲರೂ ಕೆಲಸ ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್. ಆರ್ಥಿಕವಾಗಿ ಅನುಕೂಲ ಆಗುತ್ತೆ, ಅಭಿವೃದ್ಧಿ ಆಗ್ಬೋದು ನಾವು ಸ್ವಲ್ಪ ಅಂತ ಹೇಳ್ಬಿಟ್ಟು ಸರ್. ಅಂದ್ರೆ ಒಂದೊಂದ್ ಸರಿ ಎಷ್ಟೆಷ್ಟು ಕುರಿ ಮರಿಗಳು ತಗೊಂಡ್ ಸಾಕಾಣಿಕೆ ಮಾಡ್ತೀರ? ಸರ್, ನಾವು ಒಂದ್ 10-15 ಕುರಿ ತಗೊಂಬರ್ತೀವಿ ಸರ್. 10-15 ಕುರಿ ತಾಮನ್ ಸಾಕಾಣಿಕೆ ಮಾಡ್ತೀರ? ಎಷ್ಟು ತಿಂಗಳು ಕಾಪಾಡಿ ನಂತರ ಮಾರಾಟ ಮಾಡ್ತೀರಾ? ಒಂದ್ 5-6 ತಿಂಗಳು ಹಂಗ್ ಕಾಪಾಡ್ತೀವಿ ಸರ್, ನೋಡ್ಕೊಂಡ್ಬಿಟ್ಟು ಅದಾದ್ಮೇಲೆ ಒಳ್ಳೆ ರೇಟಿಗೆ ಸಿಗುತ್ತಲ್ಲ, ಈ ಮಾರಮ್ ಹಬ್ಬ ಬಂದು ಬರುತ್ತಲ್ಲ ಆ ಟೈಮಲ್ಲಿ, ಬಕ್ರೀದ್ ರಂಜಾನ್ ಆ ತರ ಹಬ್ಬಗಳು ನೋಡ್ಕೊಂಡ್ಬಿಟ್ಟು ಯಾವ ಟೈಮಲ್ಲಿ ನಮಗೆ ರೇಟ್ ಸಿಗುತ್ತೋ ಆ ಟೈಮಲ್ಲಿ ನಾವು ಮಾರಾಟ ಮಾಡ್ತೀವಿ. ಮಾರಾಟ ಮಾಡ್ತೀವಿ. ಹೌದು. ಈಗ 10-15 ಕುರಿ ಸಾಕಾಣಿಕೆ ಮಾಡ್ತೀರಾ, ಎಷ್ಟು ರೂಪಾಯಿ ಒಂದು ಕುರಿ ಮರಿಗಳನ್ನ ಕೊಂಡ್ಕೊಂಡ್ ಬರ್ತೀರಾ? 4-5 ಸಾವಿರ ಅಷ್ಟೇ ಸರ್, ಒಂದು ಕುರಿ ಮರಿ. ಒಂದು ಕುರಿ ಮರಿ ಕೊಂಡ್ಕೊಂಡ್ ಬರ್ತೀರಾ? ಅದನ್ನ ಒಂದು 5-6 ತಿಂಗಳು ಕಾಪಾಡಿ ಮತ್ತೆ ಮಾರಾಟ ಮಾಡಿದಾಗ ಎಷ್ಟು ಲಾಭ ಬರುತ್ತೆ ನಿಮ್ಗೆ? ನಮಗೆ ಒಂದು ಕುರಿಗೆ ಒಂದ್ 8 ಸಾವಿರ ಬರುತ್ತೆ, ಉಳಿತಾಯ ಆಗುತ್ತೆ. ಹೌದು ಸರ್, 12 ಸಾವಿರ ಹಂಗೆಲ್ಲ ಮಾರಾಟ ಆಗುತ್ತೆ ಸರ್ ಒಂದ್ ಕುರಿ. ನಾಲ್ಕು ಸಾವಿರ ರೂಪಾಯಿ ರೇಟ್ ಕೊಟ್ಕೊಂಡ್ಕೊಂಡ್ಬಂದು ಒಂದು 5-6 ತಿಂಗಳು ಕಾಪಾಡ್ಬಿಟ್ರೆ ನಿಮ್ಗೆ 7-8 ಸಾವಿರ ರೂಪಾಯಿ ಲಾಭ ಬರುತ್ತೆ, ಅನುಕೂಲ ಆಗುತ್ತೆ ಅಂತೀರ? ಹೌದು ಸರ್, ಅನುಕೂಲ ಆಗುತ್ತೆ. ವರ್ಷಕ್ಕೊಂದ್ 2 ಬ್ಯಾಚ್ ಮಾಡ್ತೀರಾ? ಸರ್, 2 ಬ್ಯಾಚ್ ಮಾಡ್ತೀರಾ? ಕೆಲವು ಹುಲ್ಲು ಮೇವು ಇದನ್ನೆಲ್ಲ ಹೆಂಗ್ ವ್ಯವಸ್ಥೆ ಮಾಡ್ತೀರಾ? ನಮ್ಮಲ್ಲೇ ಇರುತ್ತೆ ಸರ್, ನಮ್ದೇ ಹೊಲ ಇದೆಯಲ್ಲ, ನಮ್ಮಲ್ಲದ್ದೇ ಮೆಕ್ಕೆಜೋಳ ಎಲ್ಲ ಬೆಳೆದಿರ್ತೀವ, ಅದ್ರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿರ್ತೀವಿ ಸರ್ ಕುರಿಗಳು. ಮೆಕ್ಕೆಜೋಳ ಆಮೇಲೆ ಹೊಟ್ಟು ಇರುತ್ತಲ್ಲ ಸರ್, ಶೇಂಗಾ ಹೊಟ್ಟು ಸ್ವಲ್ಪ ಹೊಲಕ್ಕೆ ಶೇಂಗಾದ್ದು ಹಾಕಿರ್ತೀವಲ್ಲ ಆ ಹೊಟ್ಟು ಅದೆಲ್ಲ ಹಾಕ್ತಿವಿ. ಮತ್ತೆ ಬರೀ ಕೂತ್ ಅಲ್ಲೇ ಹಾಕಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆನು ಹೊಡ್ಕೊಂಡು ಹೋಗ್ತಿವಿ ಸರ್ ಕುರಿನ. ಹೊರಗಡೆ ಮೇಯಿಸ್ಕೊಂಡ್ಬರ್ತಾರೆ? ಹೊರಗಡೆ ಮೇಯಿಸ್ಕೊಂಡ್ಬರ್ತೀವಿ, ಬೆಳಗ್ಗೆ ಒಂದ್ 3 ಗಂಟೆ ಬೆಳಗ್ಗೆ ಮೇಯಿಸ್ಕೊಂಡ್ ಬರೋದು, ಮತ್ತೆ ಸಾಯಂಕಾಲ ಅಷ್ಟೇ 3-4 ಗಂಟೆಗೆ ಹೊರಗಡೆ ಹೋದ್ರೆ ಒಂದ್ 6 ಗಂಟೆ ಅಷ್ಟೊತ್ತಿಗೆ ನಾವ್ ಈ ತರ ಹೊರಗಡೆ ಮೇಯಿಸೋದ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ, ಅವು ಆರೋಗ್ಯನೂ ಚೆನ್ನಾಗಿರ್ತವೆ, ಮೇಲಾಗಿ ನಮ್ಗೆ ಅಷ್ಟು ಖರ್ಚು ಬರೋದಿಲ್ಲ. ಈ ಸ್ಟಾಲ್ ಫೀಡಿಂಗ್ ಅಂತ ಮಾಡ್ತಾರೆ ಅಂದ್ರೆ ಒಂದೇ ಕಡೆನೆ ಕುರಿಗಳನ್ನ ಸಾಕಾಣಿಕೆ ಮಾಡೋದು, ಅದು ಹೆಚ್ಚು ಖರ್ಚು ಬರುತ್ತೆ ಅಂತೀರಾ? ಹೌದು ಸರ್. ಹೌದು, ಅದೇ ಅಂದ್ರೆ ಅದೇ ಸೊಪ್ಪೆಲ್ಲ ತರಬೇಕು ಹಾಕ್ಬೇಕು, ಅವಕ್ಕೂ ಆತರ ಇದನ್ಸಲ್ಲ ಸರ್, ಇನ್ನು ಬಾಗಿಲು ತೆಗಿತಿದ್ದಂಗೆ ಓಡೋದಂಗ ಓಡ್ತಾವ, ಅವು ಕಾಲು ಒಂಥರ ಗಂಟಾಗದಂಗ ಆಗ್ಬಿಡ್ತಾವೆ. ಅದಕ್ಕೆ ಅವ್ರ ಜೊತೆಗೆ ನಮಗೂ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಒಂದೆರಡು ಮೂರು ಎರಡ್ ಮೂರು ತಾಸು ಹೊರಗಡೆ ಹೊಡ್ಕೊಂಡು ಹೋಗಿ ಬರ್ತೇವೆ ಸರ್ ಮೇಯಿಸೋದಕ್ಕೆ. ಮತ್ತೆ ಈ ಕುರಿ ಸಾಕಾಣಿಕೆ ಮಾಡೋದ್ರಿಂದ ಗೊಬ್ಬರ ಬರುತ್ತೆ, ಗೊಬ್ಬರ ಜಮೀನಿಗೆ ಅನುಕೂಲ ಆಗುತ್ತೆ ಹೆಚ್ಚು. ಹಾ ಸರ್, ಆ ಗೊಬ್ಬರನು ಮತ್ತೆ ಇದು ಹೈನುಗಾರಿಕೆ ಮಾಡ್ತೀವಲ್ಲ ಆ ಗೊಬ್ಬರನು ಮತ್ತೆ ನಾವು ಹೊಲಕ್ಕೆ ಹಾಕೋದು, ಬೇಸಾಯ ಮಾಡ್ತೀವಲ್ಲ. ಗೊಬ್ಬರ ಏನ್ ಮಾರಾಟ ಮಾಡಲ್ವಾ? ಇಲ್ಲ ಸರ್, ಮಾರಾಟ ಏನ್ ಮಾಡಲ್ಲ. ನಿಮ್ ಜಮೀನ್ ನಮ್ ಜಮೀನ್ಗೆ ಸಾಕಾಗುತ್ತೆ ಸರ್. ಸಾಕಾಗುತ್ತೆ. ನಾವ್ ಮತ್ತೆ ಬೇರೆ ಗೊಬ್ಬರ ತರೋದ್ಕಿಂತ ನಾವ್ ಇದೆಲ್ಲ ಮಾಡಿರೋದ್ರಿಂದ ಅದೊಂದು ಅನುಕೂಲ ಸರ್. ಕುರಿ ಸಾಕಾಣಿಕೆ ಹೈನುಗಾರಿಕೆಯಿಂದ ಅದ್ ಗೊಬ್ಬರ ನಮ್ಮ ಹೊಲಕ್ಕೆ ಆಗುತ್ತೆ, ಇಲ್ಲಾಂದ್ರೆ ನಾವ್ ದುಡ್ಡು ಕೊಟ್ಟೆಲ್ಲ ತಂದು ಹಾಕಿದೀವಿ ಸರ್ ಮುಂಚೆ ಎಲ್ಲ. ಈಗ ಈ ಕುರಿ ಸಾಕಾಣಿಕೆ ಮಾಡ್ತಿರಲ್ಲ, ಕೆಲವು ಸರಿ ಸಾಕಷ್ಟು ರೋಗಗಳು ತುತ್ತಾಗಿ ಒಂದು ಎರಡು ಈ ತರ ಸಹಾಯ ಸಾಧ್ಯತೆ ಇರುತ್ತೆ, ಅಂತ ಸಂದರ್ಭದಲ್ಲಿ ಯಾವ ರೀತಿ ಅವನ್ನ ಆರೈಕೆ ಮಾಡ್ತೀರಾ? ಸರ್ ಆ ತರನು ಆಗಿದಾವೆ, ನಾವ್ ತಂದಿರೋದ್ರಲ್ಲೆಲ್ಲ ನಮ್ಗೆ ಸಿಗುತ್ತೆ ಅಂತ ಹೇಳಕ್ ಆಗಲ್ಲ. ಒಂದು ಎರಡು ಕುರಿಗಳು ಇದಾಗ ಹೋಗ್ತೇವೆ ಸರ್, ಜ್ವರ ಬಂದ ಅಥವಾ ನಾವ್ ತೋರಿಸ್ತೀವಿ ಡಾಕ್ಟರ್ ಕರ್ಕೊಂಡು ತೋರಿಸ್ತೀವಿ, ಔಷಧಿ ಎಲ್ಲ ಕೊಡಿಸ್ತೀವಿ, ಆದ್ರೂ ಕೆಲವೊಂದು ಕೈ ಮೀರಿದಾಗ ಏನು ಮಾಡ್ಲಿಕ್ಕೆ ಆಗಲ್ಲ, ಕೈ ಮೀರಿ ಹೋಗ್ತೇವೆ ಸರ್. ಅದಾದ್ಮೇಲೆ ನೋಡ್ಕೊಂತೀವಿ ಸರ್, ತುಂಬಾ ಆರೈಕೆ ಮಾಡ್ತೀವಿ. ಒಟ್ಟಾರೆಯಾಗಿ ನಾವು ಈ ಕೃಷಿ ಜೊತೆಗೆ ಈ ತರ ಯಾವ್ದಾದ್ರು ಒಂದು ಉಪಕಸಬುಗಳು, ಹೈನುಗಾರಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಮೇಕೆ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಕೆಲವು ರೈತರೆಲ್ಲ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾರೆ, ಈ ತರ ಮಾಡೋದ್ರಿಂದ ಹೆಚ್ಚು ಅನುಕೂಲ ಅಂತೀರಾ? ತುಂಬಾ ಅನುಕೂಲ ಸರ್. ಹೊಲದ ಜೊತೆಗೇನೆ ಈಗ ಬೇರೆ ಕಡೆ ಸುಮ್ನೆ ಅದು ಇದು ಅನ್ಕೊಂಡು ಹೋಗಿ ಬರೀ ಫ್ಯಾಕ್ಟ್ರಿ ಕೆಲ್ಸ ಆ ಕೆಲ್ಸ ಈ ಕೆಲ್ಸ ಅನ್ಕೊಳ್ಳೋದ್ಕಿಂತ ಈ ತರ ನಮ್ಮ ಹೊಲದ ಜೊತೆಗೇನೆ ಉಪಕಸಬು ಅಂತ ಈ ತರ ಮಾಡ್ಕೊಂಡ್ರೆ ಹೈನುಗಾರಿಕೆ ಕುರಿ ಸಾಕಾಣಿಕೆ ಒಳ್ಳೆ ಲಾಭ ತಂದ್ಕೊಡುತ್ತೆ ಸರ್. ಈ ಕುರಿ ಸಾಕಾಣಿಕೆ ಒಳ್ಳೆ ಲಾಭದಾಯಕ ಅಲ್ಲ, ಇನ್ನು ದೊಡ್ಡ ಪ್ರಮಾಣದಲ್ಲಿ ಒಂದು 40-50 ಕಟ್ಟಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಆಸಕ್ತಿ ಏನಿಲ್ವಾ? ಆಸಕ್ತಿ ಇದೆ ಸರ್, ಅದಕ್ಕೆ ಎಲ್ಲ ತಯಾರಿ ನಡೆಸ್ತಾ ಇದೀವಿ. ಅಂದ್ರೆ ಶೆಡ್ ಎಲ್ಲ ಬೇಕಲ್ಲ ಸರ್, ಅದಕ್ಕೆ ಸರಿಯಾಗಿ ಈಗ ಚಿಕ್ಕದಾಗಿದೆ ಎಲ್ಲ ಶೆಡ್, ಅದನ್ನೇ ತಯಾರಿ ನಡೆಸ್ತಾ ಇದೀವಿ ಸರ್. ಇಷ್ಟೆಲ್ಲ ನೋಡ್ಕೊಂಡು ಈ ನರ್ಸಿಂಗ್ ಕೆಲಸಕ್ಕೆ ಹೋಗ್ತೀವಿ ಅಂತಂದ್ರೆ ಸಮಯ ಯಾವ ರೀತಿ ಹೊಂದಾಣಿಕೆ ಮಾಡ್ಕಂತೀರ? ಸಮಯ ಅಂದ್ರೆ ಈಗ ಬೆಳಿಗ್ಗೆ 8 ಗಂಟೆವರೆಗೂ ಟೈಮ್ ಇರುತ್ತೆ ಸರ್, 8-9 ಗಂಟೆವರೆಗೂ. ಮನೇಲಿ ನಮ್ಮ ಹಸ್ಬೆಂಡ್ ಇರ್ತಾರೆ, ನಮ್ಮ ಅತ್ತೆ ಮಾವ ಇರ್ತಾರೆ, ಅವರು ನೋಡ್ಕೊಂತಾರಲ್ಲ ಸರ್. ನಿಮ್ಗೆ ಮತ್ತೆ ಶನಿವಾರ ಶನಿವಾರನು ರಜೆ ಇರುತ್ತೆ, ಹಾಫ್ ಡೇ ಇರುತ್ತೆ, ಮತ್ತೆ ಸಂಡೇ ಎಲ್ಲ ಇರುತ್ತಲ್ಲ ಸರ್, ಆಮೇಲೆ ಗವರ್ಮೆಂಟ್ ಹಾಲಿಡೇಗಳೆಲ್ಲ ಇರುತ್ತೆ, ಆ ಟೈಮಲ್ಲೆಲ್ಲ ಹೊಲದ ಕೆಲಸ ನೋಡ್ಕೊಂಡು. ಒಟ್ಟಾರೆಯಾಗಿ ನಮ್ಮ ರೈತ ಮಹಿಳೆಯರು ಈ ತರ ಏನಾದ್ರೂ ಒಂದು ಇದ್ರಲ್ಲಿ ತೊಡಕೊಂಡ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅಂತೀರ? ಕೃಷಿ ಮಾಡ್ಬೇಕು, ಕೃಷಿ ಜೊತೆಗೆ ಈ ತರ ಎಲ್ಲ ನೀವ್ ಹೇಳಿದಂಗೆ ಯಾವ್ದೋ ಒಂದು ಉಪಕಸಬು ಮಾಡ್ತೀರಾ, ಮತ್ತೆ ಅದ್ರ ಜೊತೆಗೆ ಈ ನರ್ಸಿಂಗ್ ಮಾಡ್ಕೊಂಡು ಈ ಕೃಷಿ ಕಡೆಗೆಲ್ಲ ಇಷ್ಟೊಂದು ಆಸಕ್ತಿಯಿಂದ ಮಾಡ್ತಾ ಇದ್ರ, ಅವಾಗ ನಮ್ಮ ಒಂದು ಸಂಸಾರ ಒಂದು ಏಳ್ಗೆ ಆಗ್ಲಿಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಅಂತೀರ? ಹೌದು ಸರ್, ತುಂಬಾನೇ ಅನುಕೂಲ ಆಗುತ್ತೆ, ಯಾಕಂದ್ರೆ ಒಂದೇ ರೀತಿ ಅವಲಂಬಿತ ಆಗಿರಬಾರ್ದು ಅಂತೇಳಿ ನನ್ನ ಇದೆ ಸರ್. ಒಂದಕ್ಕಿಂತ ಹೆಚ್ಚು ಏನಾದ್ರು ನಾವು ಆರ್ಥಿಕವಾಗಿ ಏನಾದ್ರು ದಾರಿ ಹುಡ್ಕೊಂಡ್ರೆ ನಾವು ಆರ್ಥಿಕವಾಗಿ ಮೇಲ್ ಬರ್ಬೋದು, ಅಭಿವೃದ್ಧಿ ಆಗ್ಬೋದು. ಹಂಗಾಗಿ ಈ ತರ ಎಲ್ಲ ದುಡಿಯೋ ವಯಸ್ಸಲ್ಲೇ ಚೆನ್ನಾಗಿ ದುಡ್ದು ಬಿಡ್ಬೇಕಂತ ಕಷ್ಟಪಟ್ಟು ಎಲ್ಲಾ ಕಡೆ ನೋಡ್ಕೊಳ್ಳೋದು. ಈಗ ಇಷ್ಟೊಂದು ಆಸಕ್ತಿಯಿಂದ ಕೃಷಿ ಮಾಡ್ತಾರ, ಇತ್ತೀಚೆಗೆ ಈಗ ಸಾಕಷ್ಟು ಜನ ಮಹಿಳೆಯರು ಈ ಕೃಷಿ ಕಡೆಗೆ ಹೆಚ್ಚು ಆಸಕ್ತಿ ತೋರಿಸೋದಿಲ್ಲ, ತುಂಬಾ ಕಷ್ಟಪ್ಪ ನಮಗೆಲ್ಲ ಬಿಸಿಲಾಗು ಎಲ್ಲ ಕಷ್ಟಪಟ್ಟು ಮಾಡ್ಲಿಕ್ಕೆ ಆಗೋದಿಲ್ಲ, ಆರಾಮ್ಸೆ ಇದ್ಬಿಡೋಣ ಅಂತಾರೆ. ಈಗಿನ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಈಗಿನ ಮಹಿಳೆಯರಿಗೆ ಅಂದ್ರೆ ಸರ್, ಅದು ಹೊಲದಲ್ಲಿ ಹೋಗಿ ಮಾಡೋದ್ರಿಂದ ನಮಗೂ ಅನುಕೂಲ ಇದೆ ಸರ್, ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಫಸ್ಟ್ ನಾವು ಬಿಸಿಲಲ್ಲೂ ಕೆಲಸ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಸರ್. ನಾ ಸುಮ್ ಮನೇಲೇ ಇದ್ಕೊಂಡ್ಬಿಟ್ರೆ ನಾವು ಬಿಸಿಲಿಗೆ ಹೊರಗೆ ಹೋಗಿಲ್ಲ ಅಂದ್ರೆ ಅದೇ ಅದ್ರ ಬದಲು ಟ್ಯಾಬ್ಲೆಟ್ ತಗೊಂತೀವಿ, ವಿಟಮಿನ್ ಡಿ ಟ್ಯಾಬ್ಲೆಟ್ ತಗೊಂತೀವಿ, ಅದ್ರ ಬದಲು ಹೋಗಿ ಹೊಲದಲ್ಲಿ ಕೆಲಸ ಮಾಡಿದ್ರೆ ಅನುಕೂಲ ಆಗುತ್ತೆ. ಮತ್ತೆಲ್ಲ ಅದು ಇದೆಲ್ಲ ಈಗ ಮೊಣಕಾಲು ಬೆನ್ನವು ಅಂತೆಲ್ಲ ಹೇಳ್ತಾರೆ ಸರ್, ಅದೆಲ್ಲದಕ್ಕಿಂತ ಹೊಲದಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡಿದ್ರೆ ಹೆಲ್ತ್ ಬಹಳ ಚೆನ್ನಾಗಿರುತ್ತೆ ಸರ್. ನನ್ನ ಪ್ರಕಾರ ನಾನು ಅದಕ್ಕೇನೆ ಅದ್ರ ಜೊತೆಗೆ ಇದು ಮಾಡ್ತಿರೋದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸರ್ ಕೆಲಸ ಮಾಡೋದ್ರಿಂದ. ದೈಹಿಕ ಶ್ರಮ ಎಷ್ಟು ಪಡ್ತೀವೋ ನಾವು ಅಷ್ಟೇ ಫಿಸಿಕಲ್ ಆಗಿ ಚೆನ್ನಾಗಿರ್ತೀವಿ, ಹೆಲ್ತಿ ಆಗಿರ್ತೀವಿ ಅಂತ. ಇಷ್ಟು ವರ್ಷದ ಈ ಕೃಷಿ ಬದುಕು ಸಂತೋಷ ನಿಮ್ದು ತಂದ್ಕೊಟ್ಟಾಯ್ತಾ ನಿಮ್ಗೆ? ಹಾ ಸರ್, ತುಂಬಾನೇ ಖುಷಿ ಆಗುತ್ತೆ. ಕೆಲಸ ಮಾಡುವಾಗ ಬಿಸಿಲಿದ್ರು ಕೆಲವರು ಅಂತಿರ್ತಾರೆ, ಬಿಸಿಲಲ್ಲೂ ಮಾಡ್ತಿದೀಯಲ್ಲ ಅಂತೇಳಿ. ನನಗೆ ಬಿಸಿಲಲ್ಲಿ ಕೆಲಸ ಮಾಡೋದಕ್ಕೂ ಇಷ್ಟ ಸರ್, ಆ ಬೆವರು ಬರುತ್ತಲ್ಲ ಅವಾಗಿಂದ ನಾವು ಒಳಗಿರೋ ಎಲ್ಲ ಕಲ್ಮಶನ್ ಎಲ್ಲ ಹೊರಗೆ ತೆಗ್ದಾಕುತ್ತಲ್ಲ, ಅದು ಒಂದ್ ರೀತಿ ಆರೋಗ್ಯಕ್ಕೆ ಒಳ್ಳೇದಂತ ಅದು ಮಾಡ್ತಾ ಇದೆ. ರೂಪ ಅವರೇ, ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ಫೋನ್ ಮುಖಾಂತರ ಮಾಡಬಹುದು. ನಿಮ್ ಫೋನ್ ನಂಬರ್ ಹೇಳ್ರಿ ಸರ್. 96 11 54 38.

ಮಾಡ್ಕೊಂತ ಬರ್ತಾರೆ ಅಂತದನ್ನ ನಾವು ಗಮನಿಸಬೇಕಾಗ್ತದೆ. ರೈತ ಬಾಂಧವರೇ, ಇದು ರೈತ ಉತ್ಪಾದಕ ಸಂಸ್ಥೆಗಳು ತುಂಬಾ ಇವತ್ತು ಬಹಳಷ್ಟು ಉಪಯುಕ್ತವಾಗಂಥದ್ದು. ಸಂಘಟಿತವಾಗಿ ಎಲ್ಲರೂ ಕೂಡ ಆರ್ಥಿಕ ಚಟುವಟಿಕೆಯನ್ನು ಕೈಗೊಳ್ಳೋದಕ್ಕೆ ಬಹಳಷ್ಟು ಉಪಯುಕ್ತ ಆಗಿರಂಥದ್ದು. ಇದನ್ನೆಲ್ಲರೂ ಕೂಡ ನಮ್ಮ ರೈತ ಬಾಂಧವರು ಸದ್ಬಳಕೆ ಮಾಡ್ಕೋಬೇಕು. ರೈತ ಉತ್ಪಾದಕ ಸಂಸ್ಥೆಗಳನ್ನ ಸ್ಥಾಪಿಸುವ ಮೂಲಕ ನಮ್ಮ ಕೃಷಿ ಚಟುವಟಿಕೆಗಳನ್ನ ತುಂಬಾ ಯಶಸ್ವಿಯಾಗಿ ಮಾಡ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿಯನ್ನು ಮಾಡ್ಕೊಳ್ತೀನಿ. ಆ ದೂರವಾಣಿಯ ಸಂಖ್ಯೆ 9740369327. ನಮಸ್ಕಾರ ರೈತ ಬಾಂಧವರೇ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಹವಾಮಾನ ವರದಿ. ರಾಜ್ಯದಾದ್ಯಂತ ಈಶಾನ್ಯ ಮಾನ್ಸೂನ್ ದುರ್ಬಲವಾಗಿದ್ದು ರಾಜ್ಯದಾದ್ಯಂತ ಒಣಹವೆ ಮುಂದುವರೆದಿದೆ. ಕರ್ನಾಟಕದ ದಕ್ಷಿಣ ಒಳನಾಡಿನ 1 ಮತ್ತು 2 ಸ್ಥಳಗಳಲ್ಲಿ ಅತ್ಯಂತ ಗಮನಾರ್ಹವಾದ ಇಳಿಕೆ ಕಂಡುಬಂದಿದೆ. ಕರ್ನಾಟಕದ ಉತ್ತರ ಒಳನಾಡಿನ 1 ಜನಪದ ಗೀತೆ. ಭಾವನಾದ ನಂಜುಂಡೇಶ್ವರ ಹೋಗಿ 3 ತಿಂಗಳು ಆಯ್ತಲ್ಲವ್ವ, ಅವನು ಹೋದಾಗ್ನಿಂದ ನನ್ ಕಂದ ನನ್ ಜನ್ಮಕ್ಕೆ ಅನ್ನ ನೀರು ನಿದ್ದೆಯೊಂದು ಸೇರ್ತಾ ಇಲ್ಲವ್ವ. ನೆತ್ತಿ ಮ್ಯಾಲೆ ನೆರೆ ಕೂದ್ಲು ಬಂದಿರ್ತಕ್ಕಂತ ಮುದಿ ನನ್ ಸೌತಿರ್ಗೆಲ್ಲ ಒಲ್ಕೊಂಡು ಕುಂತವನಲ್ಲ. ಅವನ್ ಗಾವಾದ್ರೂ ಕಚ್ಚಾರ, ಚೇಳಾದ್ರೂ ಚುಚ್ಚ ಬಾರ್ದ, ಹಾವಾದ್ರೂ ಕಚ್ಚ ಬಾರ್ದ, ಚೇಳಾದ್ರೂ ಚುಚ್ಚ ಬಾರ್ದ, ಹೊಟ್ಟಿಯ ನೋವು ಬಂದು ಅಟ್ಟಿಗೆ ಹಿಡಿಯ ಬಾರ್ದ, ಚಿಕ್ಕ ತಂಗ್ಯಮ್ಮ ಕೇಳಿ, ಅಕ್ಕ ಆಡಿದ ಮಾತ ಚಿಕ್ಕ ತಂಗ್ಯಮ್ಮ ಕೇಳಿ, ಕಕ್ಕನೆ ತೇಜಿಗೆ ನೇರಿ ಹೊಂಟಾಳೋ ಮಾರಮ್ಮ ತಂದನ್ನ ತಾನಾನೋ, ತಂದನ್ನ ತಾನಾನು ತಂದನಲ್ಲಿ ತಾನಾನು ತಂದನ್ನ ತಾನಾನು ತಂದನಲ್ಲಿ ತಾನಾನು. ಸಪ್ಪಟ್ಟು ಸರ್ರಾತ್ರಿಯಂತೆ ಕಲ್ಲು ನೀರು ಕರಗು ಬೆಳಿಗ್ಗೆಂತೆ ಮುಳ್ಳೂರು ಗುಡ್ಡದ ಮೇಲೆ ಮಾರಮ್ಮನವರು ಕುಂತುಕೊಂಡು ತನ್ನ ಭಾವನಾದ ನಂಜುಂಡೇಶ್ವರನನ್ನ ಅತಿ ಪ್ರೀತಿಯಿಂದ ಯಾವ ರೀತಿ ಕರೀತಾ ಇದ್ದಾರಪ್ಪ ಅಂದ್ರೆ,